ಸರ್ವೇಷಾಂ ಪರಿ ಉಪರಿ ಭವತಿ ಇತಿ ಪರಿಭೂ. ಪರಿಭೂ ಶಬ್ದಕ್ಕೆ ಸರ್ವೇಷಾಂ ಉಪರಿ ಭವತಿ ಇತಿ ಪರಿಭೂ, ಎಲ್ಲವುಗಳಿಗಿಂತ ಹೆಚ್ಚಿನ ಸ್ಥಾನದಲ್ಲಿದೆ, ಆದ್ದರಿಂದ ಅದು ಪರಿಭೂ. ಸರ್ವಜ್ಞತ್ವ ಸರ್ವಶಕ್ತಿತ್ವಾದಿ ಗುಣಗಳಿಂದ ಕೂಡಿ, ಸರ್ವಜ್ಞತ್ವ ಸರ್ವಶಕ್ತಿತ್ವಾದಿಗಳಿಂದ ಗುಣಗಳಿಂದ ಕೂಡಿ ಎಲ್ಲವುಗಳಿಂದಲೂ ಹೆಚ್ಚಿನ ಭಾವದಲ್ಲಿ ಹೆಚ್ಚಿನ ಸ್ಥಾನದಲ್ಲಿ ಇದ್ದರಿಂದಾಗಿ ಪರಿಭೂ. ಮುಂದಿನ ಶಬ್ದ ಸ್ವಯಂಭೂ, ಡೆಫಿನಿಷನ್ ಸ್ವಯಮೇವ ಭವತಿ ಇತಿ ಸ್ವಯಂಭೂ. ಸೃಷ್ಟಿಯಲ್ಲಿ ಒಂದು ಯಾವುದಾದ್ರೂ ಇರಬೇಕಾದರೆ ಇನ್ನೊಂದರ ಆಶ್ರಯ ಬೇಕು. ವಿವರಣೆ, ಇನ್ನೊಂದರ ಆಶ್ರಯ ಬೇಕು. ಈ ಆತ್ಮನ ಇರುವಿಕೆಗಾಗಿ ಇನ್ನೊಂದು ಯಾವುದರ ಆಶ್ರಯ ಬೇಡ. ಆದ್ದರಿಂದ ಸ್ವಯಂಭೂ. ಆ ಪ್ಯಾರಾಗ್ರಾಫ್ನಲ್ಲಿ ಕೊನೆ ವಾಕ್ಯ, ಈಶಾಂ ಉಪರಿ ಭವತಿ ಯಹಾ ಚ ಉಪರಿ ಭವತಿ, ಯಾವುದು ಎಲ್ಲವರಿಗಿಂತ ಮೇಲೆ ಇದೆಯೋ ಅದು ಎಲ್ಲೆಲ್ಲಿಯೂ ಇದೆ ಅಂತಾಗ್ತದೆ. ಯಾವುದು ಎಲ್ಲರಕ್ಕಿಂತಲೂ ಮೇಲಿನ ಸ್ಥಾನವನ್ನು ಹೊಂದಿದೆಯೋ ಅದು ಎಲ್ಲೆಲ್ಲಿಯೂ ಇದೆ ಅಂತಾಗ್ತದೆ. ಸಹ ಸರ್ವ, ಹೀಗಾಗಿ ಸ್ವಯಮೇವ ಭವತಿ. ಯಾವುದು ಎಲ್ಲಕ್ಕಿಂತ ಮೇಲೆ ಇದೆಯೋ ಅದು ಏನು ಬೇಕಾದ ಪಾತ್ರವನ್ನು ವಹಿಸುತ್ತದೆ, ಏನು ಬೇಕಾದ ಸ್ವಯಮೇವ ಭವತಿ ಇತಿ ಸ್ವಯಂ. ಈ ಮೂಲಕವಾಗಿ ನಾವು ನಿತ್ಯಯುಕ್ತ ಈಶ್ವರ ಯಾತ ಸತ್ಯತಃ ಅದರ ಪರವಾಗಿದೆ. ಕರ್ತವ್ಯ ಪದಾರ್ಥಾನ್ ವ್ಯವಧಾ ಈಶ್ವರ ವಿಹಿತವಾನ್ ಯಥಾ ಅನುರೂಪಂ ವ್ಯಭಜತ ಇತ್ಯರ್ಥ. ಶಾಶ್ವತೀಭ್ಯ ನಿತ್ಯಭ್ಯ ಸಮಾಭ್ಯ ಸಂವತ್ಸರಾಖ್ಯೇ ಯಕ್ಷೇಭ್ಯ ಪ್ರಜಾಪತಿಭ್ಯ ಇತ್ಯರ್ಥ. ಈಗ ಕರ್ಮ ಮತ್ತು ಜ್ಞಾನ ಇವುಗಳಲ್ಲಿಯ ಜಿಜ್ಞಾಸ. ಜ್ಞಾನ ಕರ್ಮ ಸಮುಚ್ಚಯ, ನನುವಿನ ಹೇಳಿಕೆ ಸಮುಚ್ಚಯ ಆದಾಗಲೇ ಸಾಧ್ಯ. ಬರೀ ಜ್ಞಾನದಿಂದ ಸಾಧ್ಯವಿಲ್ಲ. ಹೀಗಾಗಿ ಹೊರಡುತ್ತಾರೆ, ಈಶಾವಾಸ್ಯಮಿದಗು ಸರ್ವಂ ಮಾ ಕೃತ ಕಸ್ಯ ಸಿದ್ಧನಂ ಇತಿ. ಇತಿ ಏನು ಹೇಳಿದೆಯೋ ಇದು ಜ್ಞಾನ ನಿಷ್ಠಾವಂತ. ಯಾರಿಗೆ ಜ್ಞಾನದಲ್ಲಿ ನಿಷ್ಠೆಯನ್ನು ಹೊಂದಬೇಕು ಅಂತ ಇದೆಯೋ ಅವರಿಗೆ ಈ ಮಾತುವನ್ನು ಹೇಳಲಾಗಿದೆ. ಅನೇಕ ಅಜ್ಞಾನ ಇನ್ನು ಒಂದು ಅಜ್ಞಾನಿದ್ದಾರೋ ಅವರಿಗೇನು ಮಾರ್ಗ, ಜಿಜೀವಿಷೂಣ ಅವರು ಜೀವಿಸಿರಬೇಕಾಗಿದೆ. ಹೌದು, ಜ್ಞಾನ ನಿಷ್ಠ ಅಸಂಭವೇ, ಜ್ಞಾನನಿಷ್ಠ ಅಸಂಭವೇ, ಅವರಿಗೆ ಜ್ಞಾನ ನಿಷ್ಠ ಆಗುವ ಸಾಧ್ಯತೆ ಇಲ್ಲ. ಅವಾಗ ಏನ್ ಮಾಡ್ಬೇಕು, ಅವರು ಕುರುವನ್ನೇವೇಹ ಕರ್ಮ ಜಿಜಿ ವಿಶೇಷ ಸಮಾಹ 100 ವರ್ಷ ಹೀಗೆ ಕರ್ಮ ಮಾಡ್ತಾ ಬಾಳಲಿ. ಇತಿ ಕರ್ಮನಿಷ್ಠ ಉಕ್ತ ದ್ವಿತೀಯ ವೇದಾರ್ಥ. ಈ ಉಪನಿಷತ್ತಿನ ಮೊದಲನೆಯ ಭಾಗದಲ್ಲಿ 2 ಅರ್ಥ ಇದೆ, ಒಂದು ಜ್ಞಾನ ನಿಷ್ಠಾರ್ಥ, ಇನ್ನೊಂದು ಕರ್ಮನಿಷ್ಠಾರ್ಥ. ಆಗ ಅನಯೋಶ್ಚ ನಿಷ್ಠಾಯೋ ಅನಯೋಶ್ಚ ನಿಷ್ಠೆಯೋ ವಿಭಾಗ ಮಂತ್ರ ಪ್ರದರ್ಶಿತೆಯೋ ಬೃಹದಾರಣ್ಯಕೆ ಅಪಿ ಪ್ರದರ್ಶಿತ ಆಗ್ಬೇಕಲ್ಲ ಅನಯೋಶ್ಚ ನಿಷ್ಠಯೋ ವಿಭಾಗ ಮಂತ್ರ ಪ್ರದರ್ಶಿತಯೋ ಬೃಹದಾರಣ್ಯಕೆ ಅಪಿ ಪ್ರದರ್ಶಿತ ಸೋ ಕಾಮಯತ ಜಾಯಾಮಿ ಸ್ಯಾತ್ ಆ ಕರ್ಮನಿಷ್ಠೆಯಲ್ಲಿದ್ದಾನಲ್ವೋ ಅವನಿಗೆ ಹೇಗಿರ್ತದೆ ಭಾವನಾ ಅವನಿಗೆ ಭಾವನಾ ಹೇಗಿರ್ತದೆ ಮನಸ್ಸಿನಲ್ಲಿ ಯಾವ ಥರ ಭಾವನೆ ಇರ್ತದೆ ಹೇಳ್ತಾನೆ ಬೃಹದಾರಣ್ಯಕ್ಕೆ ಹೇಳಿದ್ದಾರೆ ಅವನು ಜಾಯಾಮಿ ಸ್ಯಾತ್ ಇತಿ ಕಾಮಯತ ನನಗೆ ಹೆಂಡತಿ ಬೇಕು ಎಂದು ಅವನು ಇಚ್ಛಿಸುತ್ತಾನೆ ಅಕಾಮಯತ ಅವನು ಹೆಂಡತಿ ಬೇಕು ಎಂದು ಇಚ್ಛಿಸಿದನು ಸಹ ಅಕಾಮಯತ ಸುಮ್ಸುಮ್ಮನೆ ಬರ್ತಾ ಇದ್ರೆ ಮಾತಾಡ್ತಿದ್ದ ಏನ್ ಮಾಡ್ತಾಳೆ ಅವನಿಗೆ ಮದುವೆ ಮಾಡ್ಕೋಬೇಕು ಅಂತ ಅವನು ಮದುವೆ ಸಂಕಲ್ಪ ಸೊ ಅರ್ಥಾತ್ ಅನೇಕ ಪ್ರಕಾರವಾದ ಚಟುವಟಿಕೆಗಳು ಅವರೊಳಗೆ ತೊಡಗಿವೆ ಒಂದು ಎಕ್ಸ್ಟ್ರಾ ಮೆಂಬರ್ ಬರ್ತಾರೆ ಮನೆಗೆ ಅಂದಮೇಲೆ ಅದ್ ತಕ್ಕಂತ ಚಟುವಟಿಕೆಗಳು ಹೊರಾನ್ವೇಷಣೆ ಇನ್ನು ಇರ್ತದೆ ಕನ್ಯಾನ್ವೇಷಣೆ ಹೊರಾನ್ವೇಷಣೆ ಕನ್ಯಾನ್ವೇಷಣೆ ಅದಕ್ಕಾಗಿ ಅದಕ್ಕಾಗಿ ಮಾತುಕತೆಗಳು ಮುರಿದು ಬೀಳ್ತವೆ ಮತ್ತು ಜೋಡಿಸಲ್ಪಡ್ತವೆ ಮತ್ತಿನ ಸರಿಯಾದ ಮುಹೂರ್ತಕ್ಕೆ ಚೌಟ್ರಿ ಸಿಗುವುದಿಲ್ಲ ಚೌಟ್ರಿ ಸಿಕ್ಕಾಗ ಮುಹೂರ್ತ ಇಟ್ಕೋಬೇಕು ಅದೇನು ಸಾಮಾನ್ಯ ಪ್ರಯತ್ನ ಅಲ್ಲ ಲಕ್ಷ 2 ಲಕ್ಷ ಮುಹೂರ್ತ ಚೌಟ್ರಿ ಸಿಗುವುದಿಲ್ಲ ಅಷ್ಟೆಲ್ಲ ಸಿಕ್ಕಮೇಲೆ ಸುಮ್ಮನೆ ಹೋಗಿ ಅಲ್ಲಿ ತಕ್ಕಂತೆ ಇಂಟೀರಿಯರ್ ಆಗಬೇಕು ಡಿಸೈನಿಂಗ್ ಆಗಬೇಕು ಅದರ ಪ್ರಯತ್ನ ಮರ್ಯಾದೆ ಅವರ ಮರ್ಯಾದೆ ಏನು ನಮ್ಮ ಮರ್ಯಾದೆ ಅನೇಕ ಅನೇಕ ಮಾನಸಿಕ ಶಾರೀರಿಕ ಪ್ರಯತ್ನಗಳು ಅಫ್ಕೋರ್ಸ್ ವಾರ್ಷಿಕ ಅವರಿಗೆ ಹುಷಾರಾಗಿ ಮಾತಾಡ್ತಾರೆ ಇಷ್ಟು ಚಟುವಟಿಕೆಗಳು ಅವು ಕರ್ಮಾಣಿ ಇತಿ ಯಾರ ಕರ್ಮಗಳಿಗೂ ಇತ್ಯಾದಿನ ಅಜ್ಞಸ್ಯ ಕಾಮಿನಃ ಕರ್ಮಾಣಿ ಅಜ್ಞಸ್ಯ ಕಾಮಿನಃ ಕರ್ಮಾಣಿ ಇತಿ ಮನ ಏವ ಅಸ್ಯ ಆತ್ಮ ವಾಕ್ ಛಾಯಾ ಇಷ್ಟೆಲ್ಲ ಚಟುವಟಿಕೆಗಳನ್ನ ಚಟುವಟಿಕೆಗಳು ಯಾರು ಮಾಡ್ತಾರೆ ಮನ ಈವ ಮನಸ್ಸು ಇಷ್ಟೆಲ್ಲ ಚಟುವಟಿಕೆಗಳು ತರುತ್ತದೆ ಆದ್ದರಿಂದ ಮನ ಈವ ಅಸ್ಯ ಆತ್ಮ ಮನಸ್ಸೇ ಈ ಎಲ್ಲ ವ್ಯವಹಾರಗಳ ಒಡೆಯ ಮನಸ್ಸೇ ಒಡೆಯ ಅದಕ್ಕೆ ಅವ್ರು ಹೇಳ್ತಿರ್ತ ನೋಡಿ ವ್ಯವಹಾರದವ್ರು ಏನಪ್ಪ ಚೌಕ್ಷ ಮಾಡ್ತೀನಿ ಅಂತ ನನ್ನ ಮನಸ್ಸು ನಾ ಚೌಟ್ರಿ ಮಾಡಿಸ್ತೇನೆ ಈಗಿನ ಕಾಲಕ್ಕೆ ಯಾರು ಮನೆಯಲ್ಲೇ ಮಾಡೋದಿಲ್ಲಂತೆ ನನ್ನ ಮನಸ್ಸು ನಾ ಮನೆಯಲ್ಲೇ ಮಾಡಿಸ್ತೇನೆ ನೀವ್ ಯಾರು ಹೇಳೋದು ಯಾಕೆ ಗೊತ್ತ ಹಂಗೆಲ್ಲ ಮಾತಾಡ್ತಾರೆ ಮನಸ್ಸು ಅದರ ಒಡೆಯ ಮನಸ್ಸೇ ಅದರ ಒಡೆಯ ಅದಕ್ಕೆ ಮನ ಈವ ಅಸ್ಯ ಆತ್ಮ ಆ ಒಡೆಯನ ಪತ್ನಿ ಯಾರು? ವಾಕ್ ಛಾಯ, ಮಾತುಗಳಿವೆ ಅದು ಆ ಒಡೆಯನ ಪತ್ನಿ. ವಾಕ್ ಛಾಯ ಆಯ್ತು ಇತ್ಯಾದಿ ಯೋಚನೆ ಆದರೆ ಏನ್ ತೋರಿಸ್ತದೆ? ಅಜ್ಞತ್ವ ಕಾಮಿತ್ವ ಕರ್ಮನಿಷ್ಠಸ್ಯ ನಿಶ್ಚಿತ ಭಾವ ನಿಶ್ಚಿತ ಅವಗಮ್ಯತೆ. ಅಜ್ಞಶ್ಚ, ಯಾವನು ಅಜ್ಞಾನಿದ್ದಾನೋ ಅವನಿಗೆ ಕಾಮಿತ್ವ ಕರ್ಮನಿಷ್ಠಸ್ಯ ನಿಶ್ಚಿತ ಅವಗಮ್ಯತೆ, ಅವರಿಗೆ ನಿಶ್ಚಿತವಾಗಿಯೂ ಕೂಡ ಕಾಮಗಳು ಇರುತ್ತವೆ, ಅಂದ್ರೆ ಬಯಕೆಗಳು ಇರುತ್ತವೆ, ಮತ್ತು ಕರ್ಮವನ್ನ ಮಾಡುವ ಅವಶ್ಯಕತೆ ಇರುತ್ತದೆ. ಯಾರಿಗೆ? ಅಜ್ಞಾನ. ವೆರಿ ಸಿಂಪಲ್. ಅವನು ಅಜ್ಞಾನಿ ಆಗಿದ್ದರಿಂದಾಗಿಯೇ ಕಾಮಗಳಿರ್ತವೆ, ಕಾಮಗಳಿದ್ದರಿಂದಾಗಿಯೇ ಕರ್ಮವು ಅನಿವಾರ್ಯ. ಕರ್ಮವಿದ್ದಾಗಲೇ ಪ್ರತಿಫಲ ರೂಪವಾದ ವಾಸನಾಗಳು ಅನಿವಾರ್ಯ. ಆ ವಾಸನಾಗಳೇ ಪುನಃ ಮತ್ತೆ ಕಾಮಗಳಾಗಿ ಹೊರಬರ್ತವೆ. ಅಂತಃಕರಣದಲ್ಲಿ ವಾಸನಾ ರೂಪದಲ್ಲಿ ಉಳಿತವೆ. ಬಯಕೆಗಳು, ಆಸೆಗಳು, ಇಚ್ಛೆಗಳು ಕಾಮಗಳಾಗಿ ಮನಸ್ಸಿನಲ್ಲಿ ಅವು ಮೊಳಕೊಳ್ಳುತ್ತವೆ. ದೇಹದಲ್ಲಿ ಕರ್ಮದಲ್ಲಿ ತೊಡಗುತ್ತವೆ. ಕರ್ಮದಲ್ಲಿ ತೊಡಗಿದ ತಕ್ಷಣ ಆ ಕರ್ಮ ತಕ್ಕಂತೆ ಫಲ ಇರ್ತದೆ. ಆ ಫಲವನ್ನ ನನ್ನದು ಸ್ವೀಕಾರ ಮಾಡ್ತಾನೆ. ಬಿಕಾಸ್ ಅದರೊಳಗೆ ಅವನಿಗೆ ಮೋಹ ಇರ್ತದೆ. ಆ ಮೋಹ ಇದ್ದರಿಂದಾಗಿ ನನ್ನದಂತ ಸ್ವೀಕಾರ ಮಾಡ್ತಾನೆ. ಆ ನನ್ನದಂತ ಯಾವಾಗ ಸ್ವೀಕಾರ ಮಾಡ್ತಾನೋ ಆವಾಗ ಅದು ಇಷ್ಟ ಅನಿಷ್ಟ ಧರ್ಮ ಅಧರ್ಮಗಳಿಂದಾಗಿ ಶೋಕ ಉಂಟಾಗ್ತದೆ. ಈ ಶೋಕದಿಂದಾಗಿ ಏನಾಗ್ತಾನೆ? ಅವನು ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ಮತ್ತೆ ಬೇರೆ ಕಾಮಗಳು ಹುಡುಕ್ತಾನೆ. ಆ ಕಾಮಗಳಿರ್ತಕ್ಕಂಥ ಏನ್ ಮಾಡ್ತಾನೆ? ಮತ್ತೆ ಕರ್ಮ ಮಾಡ್ತಾನೆ. ಅಯಂ ಸಂಸಾರ, ಶೋಕ ಮೋಹ ಇವು ಇವುಗಳ ಬೀಜ ಅನ್ನೋದನ್ನ ನಾವು ಭಗವದ್ಗೀತೆಯಲ್ಲಿ ಕಲಿತೀವಿ. ಇದೇ ಸಂಜೆಗೆ ಎರಡು ಕ್ಲಾಸ್ ಟುಗೆದರ್ ಹೋಗ್ತವೆ. ಈಶ್ವರ ಅನುಗ್ರಹ, ಜೊತೆ ಜೊತೆಗೆ ಹೋಗೋದು. ಯಾವುದು ಇಲ್ಲಿ ಯಾವ ಸಬ್ಜೆಕ್ಟ್ ಬರ್ತದೆ ಅದೇ ಸಬ್ಜೆಕ್ಟ್ ಸ್ವಲ್ಪ ಹಿಂದೆ ಮುಂದೆ ಅಲ್ಲಿ ಬರ್ತದೆ, ಅಲ್ಲಿ ಯಾವ ಸಬ್ಜೆಕ್ಟ್ ಬರ್ತದೆ ಅದೇ ಸ್ವಲ್ಪ ಹಿಂದೆ ಮುಂದೆ ಇದು ಬರ್ತದೆ. ಈ ಉಪನಿಷತ್ತು ಇನ್ನೊಂದು ಉಪನಿಷತ್ತು ಏನು ತೊಂದರೆ ಇಲ್ಲ, ಅವು ಸರಿಯಾಗಿ ಬಂದ್ಬಿಡ್ತಾವ. ಮನ ಇವ ಅಸ್ಯ ಆತ್ಮ ವಾಕ್ ಛಾಯ ಇತ್ಯಾದಿ ವಚನಾತ್ ಅಜ್ಞತ್ವ ಕಾಮಿತ್ವ ಚ ಕರ್ಮನಿಷ್ಠಸ್ಯ ನಿಶ್ಚಿತಂ ಅವಗಮ್ಯತೆ ತಥಾ ಚ ತತ್ಪದಂ ಸಪ್ತ ಅನ್ನ ಸರ್ಗ ದೇಶು ಆತ್ಮಭಾವೇನ ಆತ್ಮಸ್ವರೂಪ ಅವಸ್ಥಾನಂ. ವೆರಿ ಬ್ಯೂಟಿಫುಲ್. ಎಷ್ಟು ಚಂದ ನೋಡಿ. ತಥಾಚ ಕರ್ಮತ್ವ ಆಯ್ತಾ? ತಥಾಚ ಅದರಂತೆಯೇ ತತ್ಫಲಂ, ಅದರಂತೆಯೇ ಫಲ ಉಂಟ. ಯಾವ ರೀತಿ ಫಲ ಉಂಟ? ಐದು ಏಳು ರೀತಿಯ ಫಲ ಉಂಟ. ಅದಕ್ಕೆ ಸಪ್ತಾನ್ನ ಅಂತ ಸಪ್ತಾನ್ನ. ಏನು ಅನ್ನ? ಮನುಷ್ಯನ ಊಟ ಮಾಡುವ ಎರಡು ಅನ್ನ, ದೇವತೆಗಳು ಊಟ ಮಾಡುವ ಎರಡು ಅನ್ನ. ಗೊತ್ತಾಯ್ತಾ? ಆಮೇಲೆ ಜೀವಾತ್ಮನ ಅನ್ನ, ಮನ ವಾಣಿ ಅವರ ಪ್ರಾಣ, ಇವು ಜೀವಾತ್ಮನ ಅನ್ನ. ಈಗ ಮನುಷ್ಯನ ಅನ್ನ ಯಾವುದು? ಬರ್ತದೆ ಬೀಜಗಳು, ವನಸ್ಪತಿ ಬೀಜಗಳು, ತರಕಾರಿ. ಇವು ಮನುಷ್ಯನ ಅನ್ನ. ಎಷ್ಟು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಅದ್ರ ಹೊರತು ಬಿಟ್ಟು ಬೇರೆ ಯಾವ್ದು ಅನ್ನ ಅಲ್ಲ ಅಂತಾಯ್ತು. ಮನುಷ್ಯನೂ ಸ್ವೀಕರಿಸಬೇಕಾದ ಅನ್ನ ಇವು ಎರಡೇ, ಬೀಜ ರೂಪದಲ್ಲಿ ಇದ್ದದ್ದು ವನಸ್ಪತಿ ರೂಪ, ಅದನ್ನು ಸಸ್ಯಾಹಾರ ಅಂತ ಕರೀತೀವಿ. ಇವು ಎರಡು ಹುತ ಪ್ರಹುತ, ಹುತ ಪ್ರಹುತ ಇವೆರಡು ದೇವತೆಗಳ ಈ ಹವಿಸ್ಸು ಚರು ತುಪ್ಪ ಆಜ್ಯ ಹಾಕ್ತಾರ. ಇನ್ನು ಜೀವಾತ್ಮ ಎಕ್ಸ್ ಜೀವಾತ್ಮ ಇದ್ದಾನಲ್ಲ ಒಳಗಡೆ, ಒಳಗೆ ಎಕ್ಸ್ ಜೀವಾತ್ಮ ಇದ್ದಾನಲ್ಲ, ಅಂದ್ರೆ ಇರಿವಿಯೊಳಗು ಇದ್ದಾನಲ್ಲ ಜೀವಾತ್ಮ, ಅವನ ಅನ್ನ ಯಾವುದು? ಮನ ವಾಣಿ ಮತ್ತು ಪ್ರಾಣ. ಅದು ಕಾಕಾ ಅಂತ ಅದು ಕೂಗ್ಲಿ, ಚೂ ಚೂ ಅಂತ ಅದು ಕೂಗ್ಲಿ, ಬಾರೋ ಹೋಗು ಅಂತ ಅದು ಕೂಗ್ಲಿ, ಏನಂದ್ರೆ ಅದು ಮಾತು, ಅದು ಮಾತು, ಅದು ಆ ಜೀವಾತ್ಮನ ಆಹಾರ. ಅದಕ್ಕೆ ಮಾತೇ ಮಾಣಿಕ್ಯ ಅಂತ ಹೇಳೋದು. ಬಹಳ ಹುಷಾರಾಗಿ ಮಾತಾಡಬೇಕು. ಮಾತು ಮನಃ, ಆ ಮಾತು ಎಲ್ಲ ಕೊಟ್ಟಿದ್ದಾವೆ ಮನಸ್ಸಿನಲ್ಲಿ. ಈಗ ಮನಸ್ಸು ಕೂಡ ಅವನ ಆಹಾರ, ಜೀವಾತ್ಮನ ಆಹಾರ. ಆನಂತರ ಪ್ರಾಣ ಎಷ್ಟಾದ್ರು ಎರಡು ಎರಡು ನಾಲ್ಕು ಮೂರು ಎರಡು ಸಪ್ತ ಅನ್ನ, ಅದು ಸಪ್ತ ಅನ್ನ ಸರ್ಗ ತೀಶು ಆತ್ಮಭಾವೇನ ಆತ್ಮಸ್ವರೂಪ ಅವಸ್ಥಾನಂ. ಅವರವರ ಅನ್ನದಲ್ಲಿ ಅವರವರು ನಾನು ಎಂದು ಭಾವಿಸ್ತಾ ಇದ್ದರಿಂದಾಗಿ ಅಂತಹ ಉಪಾಧಿಗಳನ್ನು ಅವರು ಹೊಂದುತ್ತಾರೆ. ಸಸ್ಯಾಹಾರದಲ್ಲಿ ನಾನು ಅಂತ ಭಾವ ಬಂತಲ್ಲ, ಸಸ್ಯಾಹಾರದಲ್ಲಿ ನಾನು ಅಂತ ಭಾವ ಬಂತಲ್ಲೋ, ಅಂತಕ್ಕಂತೆ ಅವನಿಗೆ ಮನುಷ್ಯ ಉಪಾಧಿ ಪ್ರಾಪ್ತಿ. ಈ ಹುತ ಪ್ರಭುತ ಇವುಗಳಲ್ಲಿ ನಾನು ಅಂತ ಭಾವ ಬರ್ತದೆ, ಅವರಿಗೆ ಅವಧಿಯ ಪ್ರಾಪ್ತಿ ಆಗ್ತದೆ, ದೇವತಾದಿ ಉಪಾಧಿ ಪ್ರಾಪ್ತಿ. ಇನ್ನು ಜೀವಾತ್ಮಕ್ಕೆ ಕಾಯಂ ಇದ್ದಾನೆ, ಮನಸ್ಸು ವಾಣಿ ಪ್ರಾಣ ಕಾಯಂ ಇಲ್ಲ. ಇದೇ ಜೀವಾತ್ಮನಿಗೆ ಅಲ್ಲಿ ಮನುಷ್ಯ ಶರೀರ ಪ್ರಾಪ್ತಿ ಆಗ್ತದೆ, ಇದೇ ಜೀವಾತ್ಮನಿಗೆ ಅಲ್ಲಿ ದೇವತಾ ಶರೀರ ಪ್ರಾಪ್ತಿ ಆಗ್ತದೆ. ಹೇಗೆ ಹೇಗೆ ಅವನಿಗೆ ಆ ಉಪಾಧಿಗಳ ಪ್ರಾಪ್ತಿ ಆಗ್ತವೆ, ಹಾಗೆ ಐದು ಭೋಗ ಲೋಕದಲ್ಲಾದ್ರೂ ಇರ್ತಾನೆ ಅಥವಾ ಕರ್ಮದ ಸ್ವಾತಂತ್ರ್ಯತೆಯಿಂದ ಮರ್ತ್ಯ ಲೋಕದಲ್ಲಾದ್ರೂ ಇರ್ತಾನೆ. ಕರ್ಮದ ಸ್ವಾತಂತ್ರ್ಯತೆಯಿಂದ ಮರ್ತ್ಯ ಲೋಕದಲ್ಲಿ ಇದ್ದು ಮತ್ತೆ ಕರ್ಮದಲ್ಲಿ ತೊಡಗಿ ಮತ್ತೆ ಈ ಪ್ರಕಾರ ಕಡಲನ್ನು ಹೊಂದಿ ಪುನಃ ಜನ್ಮನೆ. ದೇವತಾ ಉಪಾಧಿಯನ್ನು ಪಡೆದಿದ್ದಾದ್ರೆ ಪುಣ್ಯ ಲೋಕವನ್ನು ಪಡೆದಿದ್ದಾದ್ರೆ ಆ ಪ್ರಕಾರ ಪುಣ್ಯಗಳು ಖರ್ಚಾಗುವುದಂತ ಇರ್ತಾನೆ. ಐದರ್ ಹಿ ವಿಲ್ ಗೋ ಅಂಡ್ ಜಾಯಿನ್ ದಿ ನ್ಯೂ ಕಲ್ಪ ಆರ್ ಪುನಃ ಮತ್ತೆ ಇಲ್ಲಿ ಮತ್ತೆ ಲೋಕದಲ್ಲಿ ಮತ್ತೆ ಆಗಮಿಸ್ತಾನೆ. ಅಂತೂ ಇವನು ಕರ್ಮನಿಷ್ಠ, ಏನ್ ಬೇಕು? ಕರ್ಮ ಬೇಕು. ಯಾಕೆ ಬೇಕು? ಇನ್ನೊಂದ್ಸಲ ಹುಟ್ಟಿ ಬಂದು ರುಚಿ ನೋಡ್ಬೇಕು, ಮತ್ತೊಂದ್ಸಲ ಅಷ್ಟ ಅಷ್ಟೊತ್ತಿಗೆ ಮತ್ತೆ ಇನ್ ಎಷ್ಟು ಬದಲಾವಣೆ ಆಗಿರ್ತದ ಜಗತ್ತು, ಅದನ್ನು ಅನುಭವಿಸ್ಬೇಕು. ಹಾಗಾಗಿ ಮತ್ತೆ ಮತ್ತೆ ಹುಟ್ಟಿ ಬರುವುದು ಇವನಿಗೆ ಆಸಕ್ತಿ ಇರುವುದರಿಂದ ಮತ್ತೆ ಮತ್ತೆ ಮದುವೆ, ಮತ್ತೆ ಮತ್ತೆ ಸಂಸಾರ, ಮತ್ತೆ ಮತ್ತೆ ಇಷ್ಟ ಅನಿಷ್ಟ, ಧರ್ಮ ಧರ್ಮ, ಪಾಪ ಪುಣ್ಯ, ಮತ್ತೆ ಸೈಕಲ್ ಕಂಟಿನ್ಯೂಸ್. ಇದು ಯಾರ ಯಾರ ಲಕ್ಷಣಗಳಿಗೂ? ಜೀವಾತ್ಮನ ಕರ್ಮನಿಷ್ಠ. ಆಗಲೇ ಹೇಳಿದ್ರದ್ದು ಯಾರ ಲಕ್ಷಣದ್ದು? ಈಶಾವಾಸ್ಯಮಿದಂ ಸರ್ವಂ ಮಾರ್ಗದ ಕಸ್ಯ ಸಿದ್ಧನಂ, ಅದು ಜ್ಞಾನನಿಷ್ಠ. ಓಕೆ, ಭಾಷ್ಯ ಜಾಯಾದೀಶನಾಥಯ ಸನ್ಯಾಸೇನ ಚ ಆತ್ಮವಿದಾಂ ಕರ್ಮನಿಷ್ಠಾ ಪ್ರತಿ, ಸಾರಿ ಕರ್ಮನಿಷ್ಠಾ ಪ್ರಾಪ್ತಿಕೂಲೇ ಪ್ರಾಪ್ತಿ ಪ್ರಾತಿಕೂಲ್ಯೇನ ಆತ್ಮಸ್ವರೂಪ ನಿಷ್ಠಾ ಇವ ದರ್ಶಿತ ಕಿಂ ಪ್ರಜಯಾ ಕರಿಷ್ಯಾಮಃ ಈಶಃ ಅನ್ನಃ ಅಯಂ ಆತ್ಮ ಅಯಂ ಲೋಕಃ. ಇವನೇನ್ ಮಾಡ್ಬಿಟ್ಟ, ಜಾಯಾದಿ ಈಶನಾತ್ರೇಯ ಸನ್ಯಾಸೀನ ಇವನು ಜ್ಞಾನನಿಷ್ಠ ಸೋತ, ಕರ್ಮನಿಷ್ಠ ಏನಾದ ಸೋತ, ಸೋತು ಸೋತು ಹಣ್ಣಾಗಿ ಎಷ್ಟಂತ ಚೆಂದ ಮಾಡಿರ್ತಕ್ಕ ಸೋತು ಹಣ್ಣಾಗಿ ಅವನೇನ್ ಮಗ ಸನ್ಯಾಸ ತೋ ಕರ್ಮ ಸನ್ಯಾಸೀನ. ಆಮೇಲೆ ಸನ್ಯಾಸ ತಗೊಂಡ್ಬಂದು ಮತ್ತೆ ಏನು ಮಾಡ್ಬೇಕಲ್ಲ ಬದುಕೆಂದ ನಾವು ಆತ್ಮವಿದಾತ್ಮನ ತಿಳಿದುಕೊಳ್ಬೇಕು, ಆತ್ಮಜ್ಞಾನ ಪಡ್ಕೋಬೇಕು. ಆತ್ಮವಿದಾ ಕರ್ಮನಿಷ್ಠ ಅಪ್ರತಿಕೂಲ್ಯೇನ, ಈ ಕರ್ಮನಿಷ್ಠ ಇದು ಆತ್ಮಜ್ಞಾನದ ಪ್ರತಿಕೂಲವೋ ಅಪ್ರತಿಕೂಲವೋ, ಪ್ರತಿಕೂಲ ಅಂದ್ರೆ ಅನುಕೂಲ, ಅಪ್ರತಿಕೂಲ ಪ್ರತಿಕೂಲ ಅಪ್ರತಿಕೂಲ ಅಂದ್ರೆ ಅಸಹಕಾರ ಕರ್ಮನಿಷ್ಠ ಕರ್ಮನಿಷ್ಠ ಅಪ್ರತಿಕೂಲೇನ ನಿಮ್ಮಲ್ಲಿದೆ ಅದೇ ಕರ್ಮನಿಷ್ಠಾ ಪ್ರಾತಿಕೂಲ್ಯೇನ, ಹಾಗೆ ಅರ್ಥ. ಕರ್ಮ ಕರ್ಮದ ನಿಷ್ಠೆಯು ಅನುಕೂಲ ಪ್ರತಿಕೂಲ, ಅನುಕೂಲ ಅಂದ್ರೆ ಹೊಂದಿಕೆ ಆಗೋದು, ಪ್ರತಿಕೂಲ ಅಂದ್ರೆ ವಿರೋಧ. ಆತ್ಮವಿದಾಮ ಆತ್ಮನನ್ನ ತಿಳಿದುಕೊಳ್ಬೇಕು ಅನ್ನೋರಿಗೆ ಕರ್ಮವು ಪ್ರತಿಕೂಲೇನ ಅದು ವಿರೋಧವಾಗಿರುತ್ತದೆ. ಆತ್ಮಸ್ವರೂಪ ನಿಷ್ಠಾಯೇವ ದರ್ಶಿತ, ಆದ್ದರಿಂದ ಅವ ಯಾವ ನಿಷ್ಠೆ ಬೆಳೆಸಿಕೊಳ್ತಾನೆ, ಕರ್ಮನಿಷ್ಠ ಬಿಡ್ತಾನೆ. ಯಾಕೆ ಬಿಡ್ತಾನೆ ಅದನ್ನು ಕರ್ಮನಿಷ್ಠ? ಅದು ಪ್ರತಿಕೂಲ, ಅದು ವಿರೋಧ. ಆದ್ದರಿಂದ ವಿರೋಧ ಆದ್ದರಿಂದ ಬಿಟ್ಬಿಟ್ಟು ಅವನು ಏನ್ ಮಾಡ್ತಾನೆ ಈಗ, ಅವನು ಆತ್ಮಜ್ಞಾನದ ನಿಷ್ಠೆಯನ್ನು ಬೆಳೆಸಿಕೊಳ್ತಾನೆ. ಆ ನಿಷ್ಠಾ ಏವ ದರ್ಶಿತ, ಆವಾಗ ಅವನ ಭಾವನೆ ಹೇಗಿರ್ತದೆ, ಕಿಂ ಪ್ರಜಯಾ ಏನಾಗ್ಬೇಕಾಗಿದೆ ಮಕ್ಕಳನ್ನು ಪಡೆದು, ಕರಿಷ್ಯಾಮಃ ಕಿಂ ಪ್ರಜಯಾ ಕರಿಷ್ಯಾಮಃ ಮಕ್ಕಳನ್ನು ತಗೊಂಡಾಗ ಏನ್ ಮಾಡ್ಲಿ, ಈ ಅನ್ನ ಈ ಆತ್ಮ ಈಶಃ ಅನ್ನ ಅಯಂ ಆತ್ಮ ಅಯಂ ಲೋಕ ಈ ಲೋಕ, ಯಾವ ಅನ್ನವೋ ಅದಕ್ಕಂತೆ ಆ ಲೋಕ. ಹುತ ಪ್ರಹುತ ಅನ್ನ ಆಗಿರ್ತದೆ ದೇವತಾ ಲೋಕ, ಬೀಜಗಳು ತರಕಾರಿಗಳು ಸಸ್ಯಾಹಾರಗಳು ಆ ಅನ್ನ ಆಗಿತ್ತು ಅಂತಂದ್ರೆ ಮನುಷ್ಯ ಲೋಕ. ಹೀಗೆ ಅವರಿಗೆ ಲೋಕಗಳು ಪ್ರಾಪ್ತಿ ಆಗೋದಿರ್ತದಲ್ಲ, ಅದ್ರ ಏನ್ ಮಾಡ್ಲಿ ಈ ಲೋಕ ತಗೊಂಡು, ಏನ್ ಮಾಡ್ಲಿ ಇಂಥ ಅನ್ನ ತಗೊಂಡು, ಏನ್ ಮಾಡ್ಲಿ ಇಂಥ ಸಂಸಾರ ತಗೊಂಡು, ಏನ್ ಮಾಡ್ಲಿ ಇಂಥ ಮಕ್ಕಳನ್ನು ತಗೊಂಡು, ಇದರಲ್ಲಿ ಏನಾಗ್ಬೇಕಾಗಿದೆ? ಸನ್ಯಾಸ ಬಿಟ್ಕೊಳ್ಳೋದಲ್ಲ, ಸನ್ಯಾಸ ಕೆಂ ಕರಿಷ್ಯಾಮ ಇದರಲ್ಲಿ ಏನಾಗ್ಬೇಕಾಗಿದೆ ಇತ್ಯಾದಿನ ಈ ತೂ ಜ್ಞಾನನಿಷ್ಠ ಸನ್ಯಾಸಿನ ತೇಭ್ಯ ಅಸೂಯ ನಾಮ ಇತ್ಯಾದಿನ ಸಹಾನುಭೂತಿಯ ಪಾಪ ಒಬ್ಬರೇ ಇದ್ರೆ ಅವ್ರು ಹೇಳೋದ್ರೆ ಯಾರು ಕೇಳೋದಿದ್ರೆ ಕೇಳ್ಕೊತ ನಿಮ್ಮ ಜ್ಞಾನ ತೊಳೆದು ಹಾಕ್ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ಹೇ ಹಿ ಅತ್ರ ಅಧಿಕೃತ ನ ಕಾಮಿನ ಐತಿ. ಕಾಮಿನ ಕಾಮಗಳನ್ನ ಹೊಂದಿದವರಿಗೆಂದೂ ಅಧಿಕಾರಿಗಳ ಸಾಧ್ಯವಿಲ್ಲ. ತ್ಯಾಗಿಗಳೇ ತ್ಯಾಗೇ ನೈಕೆ ಅಮೃತತ್ವ ಆನಶು. ಇವ್ರು ಯಾರಿವರು? ಇವರು ಕಾಮಿನ ನ ಕರ್ಮಣ. ಯಾಕೆ ಕರ್ಮವನ್ನ ಮಾಡಬೇಕು ಅನ್ನೋರು ಕಾಮಿಗಳು. ನ ಪ್ರಜೆಯ ಪ್ರಜೆಗಳನ್ನ ಹೊಂದಬೇಕು ಅನ್ನೋರು ಕಾಮಿಗಳು. ನ ಧನೇನ ಐಶ್ವರ್ಯ ಅರ್ಥ ಐಶ್ವರ್ಯವನ್ನ ಶ್ರೀಮಂತಿಕೆಯನ್ನ ಹಣವನ್ನ ಧನವನ್ನ ಕನಕವನ್ನ ಪಡ್ಕೋಬೇಕು ಸಂಗ್ರಹಿಸ್ಬೇಕು ಅನ್ನೋರು ಯಾರಿವರು? ಕಾಮಿನ. ಅವರು ಬ್ಯಾಬ್ರೋಣ ಮಾತಾಡೋ ಇರೋರಿ ಕೂಡ ಅವ್ರ ಕೇಳ್ಕೊತ್ ಕುಡ್ದಿಲ್ಲ, ಏನೇನೋ ಮಾಡ್ತಿರ್ತಾರ ಸ್ವಚ್ಛತೆ ಸೌಖ್ಯ. ಸುಮ್ಮನೆ ಹತ್ತದಿನ ದಂಡ ನಂದು ಗ್ರೂಪ್ ಪದ ನಡೀತದ ಫ್ರೀಯದ. ಅದಕ್ಕೆ ಅವ್ರು ಅಷ್ಟು ಲೈಟ್ ಆಗ್ತಾವ ಮಕ್ಕಳು. ಇದೆಲ್ಲ ಬುದ್ಧಿನ ಈಗ ಸಿ ಡಿ ಹಾಕಿರ್ತೀವಿ ಅಂತಾರೆ, ಡಿವಿಡಿ ಹಾಕಿ ನೋಡ್ತೀವಿ ಅಂತ ಹೇಳ್ತಾರೆ. ನೀವು ಇಲ್ಲಿ ಕುತ್ಕೊಂಡು ಕೇಳುವಾಗ ಏನ್ ಕಾನ್ಸಂಟ್ರೇಷನ್ ಸಿಗೋದ ಕಷ್ಟ. ತಕ್ಕ ಮಟ್ಟಿಗೆ 30-40% ಕಾನ್ಸಂಟ್ರೇಷನ್ ಇದೆ ಅಂದ್ರೆ ಇಷ್ಟು ಕೂಡ ಅದು ಸಿಗೋದಿಲ್ಲ. ಯಾಕಂದ್ರೆ ಕೇಳಿಸ್ಕೊಂಡ್ರೆ ಬಿಡು ಏನಾದ್ರು ಸೂಚಿ ಕೊಡಿಸ್ಬೇಕ ಹಿಂಗ್ ಮಾತಾಡ್ತಿರ್ತಾವ ಅವಷ್ಟು ಇದ್ರೂ ಕೊಡತ್ತ. ಓಕೆ, ಸೊ ಅವರು ಏನ್ ಮಾಡ್ತಾರೆ? ಅಧಿಕೃತ ನ ಕಾಮಿನಾಗಿ ಕಾಮಿಸುವವರು ಇದಕ್ಕೆ ಅಧಿಕಾರಿಗಳಾಗಲಿಕ್ಕೆ ಸಾಧ್ಯವಿಲ್ಲ. ಕಾಮಿಸುವವರು ಯಾಕೆ ಅಧಿಕಾರಿಗಳಾಗೋದಿಲ್ಲ ಅಂತಂದ್ರೆ ವಿಚಲಿತ ಮನಸ್ಸಹ. ಇವರ ಮನಸ್ಸು ಚಂಚಲಿತವಾಗಿರ್ತದೆ, ಹೀಗಾಗಿ ಇವರ ಕರ್ಮಗಳು ನಿಷ್ಠ ಆಗೋದೇ ಜಾಸ್ತಿ. ಏನಾದ್ರು ಒಂದು ಬೇಕು ನೋಡ್ರಿ, ಅವ್ರ ಕೈ ಗೊತ್ತು ಏನಾದ್ರು ಬೇಕು. ರೋಬಾಟ್ ಮಾಡಿ ಕೂಡಿಸ್ಬಿಡ್ಬೇಕು ಅಷ್ಟೇ. ರೋಬಾಟ್ ಮಾಡಿ ಕೂಡಿಸಿ ಹೇಜ್ ಮಾಡಿ ನಮ್ದು ಆ ಸಾಧನೆ ಒಂದು ಹೋಗಿ ಬಿರುದು ಕೊಟ್ಟ ವಾಕಿಂಗ್ ಎನ್ ಸೈಕ್ಲೋಪೀಡಿಯ ಲಿವಿಂಗ್ ಎನ್ ಸೈಕ್ಲೋಪೀಡಿಯ ಏನ ಮಾಹಿತಿ ಸಂಗ್ರಹ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಸೆಂಟರ್. ಇವರು ನ ಅಧಿಕೃತ ಭವಂತಿ, ಇವರು ಅಧಿಕಾರಿಗಳಾಗಲಿಕ್ಕೆ ಸಾಧ್ಯವಿಲ್ಲ. ತಥಾಚ ಶ್ವೇತಾಶ್ವತರಾಣ ಮಂತ್ರ ಮಂತ್ರ ಉಪನಿಷದಿ ಅತ್ಯಾಶ್ರಮಿಭ್ಯ ಪರಮಂ ಪವಿತ್ರಂ ಪ್ರೋವಾಚ ಸಮ್ಯಕ್ ಸೃಷ್ಟಿ ಸಮ್ಯಕ್ ಋಷಿ ಸಂಗಜುಷ್ಟಂ ಇತ್ಯಾದಿ ವಿಭಜ್ಯೋಕ್ತಂ ಏತು ಕರ್ಮಿನಃ ಏತು ಕಾಮಿನ ಕರ್ಮಿಣ ಕರೆಕ್ಟ್ ಎರಡವನ್ನೇ ಮಗು ಏತು ಇವ್ರೇನ್ ಮಾಡಬೇಕಾ ಏತು ಕಾಮಿನಃ ಕರ್ಮನಿಷ್ಠ ಅನ್ನೋಕ್ಕಿಂತ ಏತು ಕರ್ಮಿಣಃ ಕರ್ಮನಿಷ್ಠ ಕರ್ಮ ಕರ್ಮಿಣಃ ಕರ್ಮನಿಷ್ಠ ಕಾಮಿನಃ ಕಾಮನಿಷ್ಠ ಕರ್ಮಿಣಃ ಕರ್ಮನಿಷ್ಠ ಮತ್ತಪ್ಪೇನಿಲ್ಲ ಕಾಮ ಇದ್ದ ಮೇಲೆ ಕರ್ಮ ಇರ್ತದೆ ಅದು ಏ ಕಾಮಿನಃ ತೇ ಕರ್ಮಿಣಃ ತೇ ಕರ್ಮನಿಷ್ಠ ಮತ್ತೊಂದು ಭಾಷೆ ಸೇರ್ತಿದ್ದೇವೆ ಯಾರು ಕಾಮಿಗಳು ಅವರು ಕರ್ಮಿಗಳಾಗ್ತಾರೆ ಯಾರು ಕರ್ಮಿಗಳಾಗ್ತಾರೋ ಅವರು ಕರ್ಮದಲ್ಲಿ ನಿಷ್ಠೆಯನ್ನು ಹೊಂದಿರ್ತಾರೆ ಆ ಮೂರು ಶಬ್ದ ಹೋಗುತ್ತೆ ಅವರು ಸ್ವಲ್ಪ ಶಾರ್ಟ್ಕಟ್ ಮಾಡ್ಯಾರ ಏತು ಕರ್ಮಿಣಃ ಒಂದು ಹಾರ್ಸ್ ಬಿಟ್ಟಾರೆ ಕರ್ಮನಿಷ್ಠ ಕರ್ಮ ಕುರುವಂತ ಇವ ಜಿಜಿ ವಿಷವ ತೇಭ್ಯ ಇದ ಮುಚ್ಚತೆ ಅತ್ಯಾಶ್ರಮಿಭ್ಯ ಪರಮಂ ಪವಿತ್ರಂ ಪ್ರೋವಾಚ ಸಮ್ಯಕ್ ಋಷಿ ಸಂಘ ಜುಷ್ಟಂ ಋಷಿ ಸಂಘ ಸನ್ಯಾಸಿಗಳ ಸಂಘ ಸಾಧು ಅಸೋಸಿಯೇಷನ್ ಅಂದ್ರೆ ವ್ಯಾಪಕವಾಗಿ ಯಾರು ಆತ್ಮಜ್ಞಾನ ಆತ್ಮನಿಷ್ಠ ಆತ್ಮಜ್ಞಾನ ನಿಷ್ಠಾ ಸಾಧುಗಳಿದ್ದಾರೋ ವ್ಯಾಪಕವಾಗಿ ಅವರ ಅಭಿಪ್ರಾಯ ಕೊಟ್ಟಿದ್ದಾರೆ ಅತ್ಯಾಶ್ರಮಿಭ್ಯ ಪರಮಂ ಪವಿತ್ರಂ ಪ್ರೋವಾಚ ಅತ್ಯಾಶ್ರಮಿಗಳು ಮೂರು ಆಶ್ರಮಗಳನ್ನ ಮೀರಿದವರು ಯಾರು ಅಂದ್ರೆ ಬ್ರಕೆಟ್ಗಳಾದ ಸನ್ಯಾಸಿಗಳು ಮೂರು ಆಶ್ರಮಗಳನ್ನ ಮೀರಿದವರು ಬ್ರಹ್ಮಚರ್ಯ ಆಶ್ರಮ ಗೃಹಸ್ಥಾಶ್ರಮ ವಾನಪ್ರಸ್ಥಾಶ್ರಮ ಮೂರು ಆಶ್ರಮಗಳನ್ನು ದಾಟಿದವರು ಯಾರು ಸನ್ಯಾಸಾಶ್ರಮದಲ್ಲಿದ್ದಾರೋ ಅವರು ಪರಮಂ ಪವಿತ್ರಂ ಪ್ರೋವಾಚ ಯಾರು ಈ ಋಷಿಗಳು ಹೇಳಿದ್ದಾರೆ ಆತ್ಮಜ್ಞಾನ ಅನ್ನುವಂತಹ ನಿಷ್ಠ ಏನಿದೆಯೋ ಇದು ಅತ್ಯಂತ ಪವಿತ್ರವಾದದ್ದು ಇತ್ಯಾದಿ ವಿಭಜ್ಯ ಉಕ್ತಂ ಕರ್ಮನಿಷ್ಠ ಜ್ಞಾನನಿಷ್ಠ ಇವುಗಳನ್ನ ವಿಭಾಗಿಸಿ ಹೇಳಲಾಗಿದೆ ಆದರೆ ಕನೆಕ್ಷನ್ ಮುಂದಿನ ಶ್ಲೋಕಕ್ಕೆ ಮುಂದಿನ ಭಾಗ ಮುಂದಿನ ಶ್ಲೋಕಕ್ಕೆ ಆದರೆ ಏನಾದರೆ ಈತು ಕರ್ಮಿಣಃ ಕರ್ಮನಿಷ್ಠ ಕರ್ಮ ಕುರುವಂತ ಇವ ಅವರಂತೂ ಗುಪ್ತರಾದ ಗುರು ಸ್ವಾಮಿ ಇವ್ರ ಹಣೆ ಬರಲೇನು ಕರ್ಮಿಗಳು ಸದಾ ಕರ್ಮಗಳು ಮಾಡ್ತಾನೇ ಇರ್ತಾರೆ ಇವರ ಪರಿಸ್ಥಿತಿ ಏನು ತೊಂದರೆ ಇಲ್ಲ ಅವರಿಗೂ ಕೂಡ ಕರ್ಮನಿಷ್ಠ ಕರ್ಮ ಕುರುವಂತ ಇವ ಕರ್ಮಗಳು ಮಾಡ್ತಾನೆ ಜಿಜಿ ವಿಷ ಜೀವನ ನಡೆಸ್ತಾ ಇರ್ತಾರೆ ತೇಭ್ಯ ಇದ ಮುಚ್ಚತೆ ಅವರನ್ನು ಉದ್ದೇಶಿಸಿ ಈ ಮಾತನ್ನ ಹೇಳಲಾಗಿದೆ ಈ ಮಂತ್ರವನ್ನು ಹೇಳಲಾಗಿದೆ ಅಂಧಂತಮ ಪ್ರವಿಶಂತಿಯೇ ಅವಿದ್ಯಾ ಮುಪಾಸತೆ ಅಂಧಂತಮ ಪ್ರವಿಶಂತಿ ಯೇ ವಿದ್ಯಾ ಮುಪಾಸತೆ ತತೋ ಭೂಯ ಇವತಿ ತಮೋ ಯೋ ವಿದ್ಯಾಯಾ ರತಃ ವಿದ್ಯಾಯಾಗುಂ ಯೋ ವಿದ್ಯಾಯಾಗುಂ ರತಃ ಅಂಧಂತಮ ಪ್ರವಿಶಂತಿ ಯೇ ವಿದ್ಯಾ ಮುಪಾಸತಿ ತತೋ ಭೂಯ ಇವತಿ ತತೋ ಭೂಯ ಇವತಿ ತಮಃ ಯೋ ವಿದ್ಯಾಯಾಃ ವಿದ್ಯಾಯಾ ಗುಮ್ರತಃ ಅಂಧಂ ತಮಃ ಪ್ರವಿಶತಿ ಕಥಂ ಪುನಃ ಮಾತಾಡಿಬಿಟ್ಟಾ ಕನ್ನಡನೇ ಕರೆಕ್ಟು. ಯಾಕೆ ಅಂತಂದ್ರೆ ಪೀಠಕ್ಕೆ ಮುಂದಿನ ಶ್ಲೋಕಕ್ಕೆ ಕನೆಕ್ಷನ್ ಕೊಡ್ಲಿಕ್ಕೆ ಒಂದು ಭಾಷೆ ತಗೋತಾರೆ, ಸೇರಿಸ್ಕೊಳ್ತಾರೆ ಭಾಷೆ ಸೇರಿಸ್ಕೊಳ್ತಾರೆ. ಹೇಳಿದೆ ನಿಮಗೆ ಒಡೆಯ ಸುಕೃತು ಎಷ್ಟು ತಗೋಬೇಕು ಅಷ್ಟು ತಗೋಬೇಕು, ಅವ್ರು ಫುಟ್ ನೋಟ್ಸು ಅವು ಇವು ಹೋಗ್ಲಿಬಾರ್ದು. ಅಟ್ಲೀಸ್ಟ್ ನೀವ್ಯಾರು ಅಲ್ಲಿ ಅಕ್ಕಡಿ ಲಕ್ಷಣ ಹಾಕ್ಬಾರ್ದು, ಎರಡು ತಲೆ ತಲಾ ಸಭೆಯೇ ಚೇಂಜ್ ಆಗ್ಬೋದು, ನಿಮ್ಮ ಥಿಂಕಿಂಗ್ ಮೆಥಡೇ ಚೇಂಜ್ ಆಗ್ಬೋದು. ಅಷ್ಟು ಬ್ರೈನ್ ವಾಷಿಂಗ್ ಇದೆ. ಹೆದರ್ಬೇಕಂತೇನಿಲ್ಲ, ಒಂದು ಅದು ಇಸ್ಟಾಬ್ಲಿಷ್ ಆಗೋ ತನಕ, ಒಂದು ವರ್ಷ ತನಕ, ಒಂದು ವರ್ಷ ಒಂದು ವರ್ಷ ತನಕ ಆನಂತರ ಬೇಕಾದ್ರೆ ಏನ್ ಬೇಕಾದ ಮಾತು ಕಥಾ ಪುನಃ. ಅದಕ್ಕೆ ಆದಷ್ಟು ಬರೆಯಲಿಸಬಹುದು ಬುಕ್ ಅವಾಯ್ಡ್ ಮಾಡಿ, ಅವಾಯ್ಡ್ ಮಾಡಿ ಗುಣಪೂರ್ತ ಸಂಸ್ಕೃತಿ ಒಳಗೆ ವ್ಯವಹಾರ ಮಾಡಿ. ಇನ್ನು ಆಗುದೇ ಇಲ್ಲಪ್ಪ ಸಂಸ್ಕೃತಿ ಅನ್ನೋದು ಕನ್ನಡ ತರಿಸ್ಕೊಡಿ ಅಂತೇಳಿ, ಕನ್ನಡ ತರಿಸ್ಕೊಂಡ್ರು ಕೂಡ ಅದರೊಳಗೆ ನೀವು ಹುಷಾರಾಗಿರ್ಬೇಕು. ಹಾ, ಫುಟ್ ನೋಟ್ಸ್ ಒಂದು ನೋಡಿ ಕೊಡ್ಬೇಕು, ಡೈರೆಕ್ಟ್ ಅರ್ಥ ಮಾಡ್ಕೊಳ್ತೀವಿ. ಕಥಂ ಪುನಃ ಇವ ಅವಗಮ್ಯತೆ ನತು ಸರ್ವೇಶಾಮ್ ಇತಿ ಶಬ್ದ ಬರ್ತದೆ. ಓಕೆ, ನಾಲ್ಕು ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.